ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿಕಟ್ಟೆ. ಏನಯ್ಯ, ಬಹಳ ದಿನಗಳಾಯ್ತು, ಕಾಣ್ಲೇ ಇಲ್ಲ. ಯಾವ ವಾರ ವಾರ ಸಿಕ್ತಿ ಅಂತೇಳಪ್ಪ, ಈಗ ಒಂದ್ ಎರಡು ದಿವಸ ಇರ್ಲಿಲ್ಲ ಅಂತ ಅಂದ್ರೆ ಬಾರಿ ದಿವಸ ಆಯ್ತು ಅಂತ ಅಂತೇಳಿ ವರ್ಷಗಟ್ಟಲೆ ಆಗೋಯ್ತಾ? ಅಲ್ಲ, ಅದು ನೀನು ಒಂದಿನ ನಾನು ಸಿಗದೆ ಹೋದ್ರು ಏನೋ ಒಂಥರ ಕಳ್ಕಂಡಂಗಾಯ್ತದ. ಅದಕ್ಕೆ ಹಂಗನ್ನಪ್ಪ, ಯಾಕೆ ಸಿಟ್ಕತಿ ಅಷ್ಟಕ್ಕೆಯ? ಸಿಟ್ಕೊಳ್ಳೋದಲ್ಲ, ಈ ಮೊನ್ನೆ ಅಷ್ಟು ಸಿಕ್ಕಿದ್ದೋ ಹಿಂಗಂತದಲ್ಲ ಅಂತ ಅನ್ಕೊಂಡು ಏನೋ ನನ್ ಮೇಲೆ ಆಪಾದನೆ ಮಾಡ್ತಾನೆ ಅಂತ ಹಂಗಂತ ಅಂದೆ. ಅಲ್ಲ, ಆಪಾದನೆ ನಾನ್ ಮಾಡ್ಲೇಬೇಕು. ಯಾಕೆ ಅಂತೀಯ? ನೀನು ಒಂದು ದಿನ ಸಿಕ್ಕಿದ್ರೆ ನನಗೆ ಹತ್ತಾರು ವಿಚಾರ ಹೇಳ್ಕೊಡ್ತೀಯ. ಅಂತದ್ರಲ್ಲಿ ನೀನು ಮೂರ್ನಾಲ್ಕು ದಿನ ನಂಗೆ ಸಿಗದೆ ಹೋದ್ರೆ ನೂರಾರು ವಿಚಾರ ನನ್ನ ಕಿವಿಗೆ ಬೀಳಲಿಲ್ಲ, ನನ್ನ ಕೈ ತಪ್ಪೋಗ್ಬಿಡ್ತು ಅಂತ ಹೇಳಿ ಬೇಸರ ಆಯ್ತದಲ್ವ ಹೇಳಿ ನೋಡ. ಆಯ್ತವಲ್ಲ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಶಂಕರ, ನೀನೇ ಬಂದ್ಬಿಟ್ರು ಒಳ್ಳೇದಪ್ಪ. ಈಗ ನನಗೆ ವಯಸ್ಸಾಯ್ತು, ಈ ಬಿಸಿಲು ನೋಡಿದ್ರೆ ಇಷ್ಟೊಂದು ಬಿಸಿಲು ಹೊಡಿತದೆ, ಇಲ್ಲಿ ಬಿಸಿಲಲ್ಲಿ ನಡ್ಕೊಂಡ್ ಬರ್ಲಪ್ಪ ಅಷ್ಟು ದೂರವ. ಅಲ್ಲ, ಅದೇನು ನಾನೇನ್ ಬಹಳ ಚಿಕ್ಕವನು ನಂಗೆ ಹೇಳ್ತಾ ಇದೀಯ, ನನಗೂ ಹತ್ತತ್ರ ನಿನ್ನಷ್ಟೇ ವಯಸ್ಸಾಗೈತೆ, ಕಾಣಕಲ್ಲ ಅಷ್ಟೇ. ಆದ್ರೂ ಇನ್ನು ಸ್ವಲ್ಪ ಲವಲವಿಕೆ ಇದೆಯಲ್ಲಪ್ಪ ನನ್ಗಿಂತಲೂ. ಅಲ್ಲ, ನಮ್ ಲವಲವಿಕೆ ಐತೆ, ನಿಂದು ಸಿಕ್ಕಾಪಟ್ಟೆ ಜ್ಞಾನ ಹೆಚ್ಚಾಗಿ ಹಂಗ ಅನ್ಕಂದಿದ್ಯಾ ಅಷ್ಟೇ ವಯಸ್ಸಾಗೈತೆ ಅಂತವ. ಇಲ್ಲ, ಹಂಗೇನಿಲ್ಲ, ವಯಸ್ಸು ಆಯ್ತಲ್ಲ ಇರ್ತಲ್ಲ ಶಂಕರನ, ತಡೆಯಕಾಯ್ತದ. ಅಲ್ಲ, ದಿನ ಕಳೆಯೋದು ಗಂಟೆ ಕಳೆಯೋದು ಯಾರ ಕೈಲಿ ಐತೇಳು? ಮತ್ತೆ ಏನ್ ತಡೋರು, ಅದು ತಡೆಯಕಾಕಲ್ಲಪ್ಪ ಅಲ್ವಾ? ಅಂತ ದೊಡ್ಡ ದೊಡ್ಡ ಕಟ್ಟಣೆ ಹಾಕ್ಬಿಟ್ಟು ನದಿನೇ ನಿಲ್ಲಿಸ್ಬಿಡ್ತಾರೆ. ವಯಸ್ಸು ತಡಿಲಿ ನೋಡೋದು ಯಾರಿಗಾರು ತಾಕತ್ತಿದ್ರ? ಅಲ್ಲ, ಅದು ಹಂಗೆಯ, ನಾವ್ ಹೇಳದ ಆಟಯ್ಯ, ಅದು ತಡೆಯಕಾಕಲ್ಲ. ಹರಿಯ ನೀರ್ ಬೇಕಾದ್ರೆ ತಡಿಬೋದಂತೆ, ಬೀಸ ಗಾಳಿ ಹಿಡಿಯಕಾಯ್ತವ? ಆದ್ರೂ ನೋಡು, ನಿನ್ನ ಕಳ್ದವಾರದಿಂದ ಗಮನಿಸ್ತಾ ಇದೀನಿ, ಅದ್ಯಾಕೆ ನಿನ್ ಕೆಮ್ಮೆ ಹೋಲಿಲ್ವಲ್ಲ? ಕೆಮ್ಮು ಒಂದೊಂದ್ಸರಿ ಹಂಗೆ ಕಂಚಕ್ರಣ, ಅದು ಜೀವನದಲ್ಲಿ ಒಂದ್ ಮೂರ್ನಾಲ್ಕು ವರ್ಷಕ್ಕೊಂದ್ಸರಿ ಬರ್ತದೆ. ಬಂದ್ಬಿಟ್ರೆ ಇಡೀ ಇದ್ನೇ ಜನಮನೆ ಜಾರಾಡ್ಬಿಡ್ತದ ನೋಡು. ಅಂದ್ರೆ ಸಿಕ್ಕಾಪಟ್ಟೆ ಗ್ಯಾಪ್ ಕೊಟ್ಟಿರ್ತದಲ್ಲ, ಹಂಗಾಗಿ ಓಸಿ ನಾನು ಇದೀನಿ ನಿನ್ ದೇಹದೊಳಗೆ ಅಂತ ಪರೀಕ್ಷೆ ಮಾಡಕ್ ಬರ್ತದೆ. ಗಟ್ಲೆ ಹೋಗಲ್ಲ, ಬಾರಿ ಕಾಡ್ತದಪ್ಪ, ಏನ್ ಮಾಡೋದು ಅಂತ ಅರ್ಥ ಆಯ್ತಿಲ್ಲ. ಈಗಾಗಲೇ ಹೆಚ್ಚು ಕಮ್ಮಿ ಒಂದು 4-5 ವರ್ಷದಿಂದ ಬಂದಿತ್ತು ಕಂಚಕ್ರಣ, ಒಂದ್ 2-3 ತಿಂಗಳು ಕಾಡ್ಬಿಡದ. ಯೋಗ ಹಂಗೆ ಇಲ್ಲ, ಬಾಯಿ ಬಿಟ್ರು ಬರೀ ಕೆಮ್ಮೆಯ. ಆಮೇಲೆ ನಾನು ಆಗ್ಲಿಂದ ಅನ್ಕತ್ತಿದ್ದೆ ಅಲ್ಲೇನೋ ನೆರಳ್ ಕಾಣ್ತೈತೆ, ನೆರಳ್ ಕಾಣ್ತೈತೆ ಅಂತವ. ಅಲ್ಲಿ ನೋಡಿದ್ ಅವಳು ಕಿಳ್ಳಲ್ಲಿ ನಿಂತ್ಕೊಂಡು ಒಳಗ್ ಬರ್ಲೋ ಬೇಡ ಅಂತ ಹಿಂದೆ ಮುಂದೆ ನೋಡ್ತಾ ನಿಂತವಳು. ಇಲ್ಲ, ಜೊತೆಲೆ ಬಂದ ಅವಳು, ನಾನು ಅವಳಿಗೆ ಸ್ವಲ್ಪ ಜಾಸ್ತಿ ಅಲ್ಲಪ್ಪ ಇವರು ಸ್ನೇಹಿತರು ಅಂತ ಅಲ್ವಾ. ಈಗ ಅವಳು ಕಟ್ಕೊಂಡು ನಾನು ಈ ಬಿಸಿಲಲ್ಲಿ ಇದ್ ಮಾಡಕಾಯ್ತದ? ಅದು ನಿಜ. ಅನ್ನು ಅವಳು ಮಾತಿ ನಿಂತ್ಕೊಂಡ್ಬಿಟ್ರೆ ಕಾಲೇ ತೆಗಿಯಕಲ್ಲ ಪುಣ್ಯಾತ್ಗಿತ್ತಿ. ಸಿಕ್ಕಿದ್ರು ಅಂತ ಮಾತಾಡ್ತಾನೆ. ಏನು ನನ್ ವಿಷಯನೇ ಮಾತಾಡ್ತಿದ್ಯಾ? ಅಲ್ಲ, ನೀನು ಯಾರಾದ್ರೂ ಮಾತಿಗೆ ಸಿಕ್ಬಿಟ್ರೆ ಅಲ್ಲೇ ಹಲಟೆ ಹೊಡಿತಾ ನಿಂತ್ಕೊಂಡ್ಬಿಡ್ತೀಯಲ್ಲ, ಒಳಗ್ ಬರ್ದಂಗ ನಿಂತಿದ್ದಲ್ಲ ಅದಕ್ಕೆ ಹಂಗಂದೆ. ಬಾ ಬಾ ಬಾ, ಇಲ್ಲಿ ಒಳಗ್ ಕೂತ್ಕ, ನೋಡಪ್ಪ ಇವತ್ತು ಒಂದ್ ಕಂಡೀಷನ್, ನೀನ್ ಮೀನಕ್ಕನ್ನ ಏನು ಅನ್ನಂಗಿಲ್ಲ ಅಡಂಗಿಲ್ಲ ಹಂಗಂತೀಯ ಇವತ್ ಮಾತ್ರ. ಏನಂಗೆ ವಿಶೇಷ? ಮೊನ್ನೆ ದಿವಸ ಅಷ್ಟೇ ಮಹಿಳಾ ದಿನಾಚರಣೆ ಆಗೈತೆ, ಮತ್ ನೀನಾರು ಏನಾರು ಹೆಚ್ಚು ಕಮ್ಮಿ ಮಾತಾಡೋದು, ಅವಳ ಮೇಲೆ ಸಿಟ್ಕೊಂಡು ರಣರಂಪ ಮಾಡೋದು ಅದು ಸರಿ ಆಗಿಲ್ಲ. ಇಲ್ಲ ನನ್ಗೆ ಈ ಮಹಿಳಾ ದಿನಾಚರಣೆಕ್ಕಿಂತವ ಈ ದಿನದ 24 ಗಂಟೆ ವರ್ಷದ 365 ದಿನನುವೆ ನಾನು ಹೆಣ್ಮಕ್ಳನ್ನ ಬಹಳ ಗೌರವಿಸ್ತೀನಿ. ಆದ್ರೆ ಮೀನಕ್ಕನ್ ಕಂಡಾಗ ಪಿರುತಿ ಹೆಚ್ಚಾಗ್ಬಿಟ್ಟಂಗಂತೀನ ಹೊರತು ಅವ್ರ ಮೇಲೆ ನಂಗೇನ್ ಬೇಸರ ಇಲ್ಲ. ಸಂಕ್ರಣ ಏನ್ ಗೊತ್ತಾ, ಏನ್ ಮಾತಾಡ್ತಿದ್ದೆ ಗೊತ್ತಾ ನಾನು ಆಚೆ ಮನೆ ಅನಿತಕ್ಕನ ಹತ್ರ, ಮಹಿಳಾ ದಿನಾಚರಣೆ ಗೆಪ್ತಿ ಬಂತ ಅಂತ ಅಣ್ಣ ಜ್ಞಾಪಿಸ್ತಲ್ಲ, ನಾವೆಲ್ಲರೂ ಒಂದೇ ತರದ ಏನಾದ್ರು ತಗೋಬೇಕಲ್ಲ ನಮ್ ಸಂಘದಿಂದ ಅನ್ಕೊಂಡಿದ್ವಿ. ಅದಕ್ಕೆ ಈಗೆಲ್ಲ ಎಂತದೋ ಪೇಟೆ ಕಡೆ ಸ್ಟಾಲ್ ಅಂತಾರೆ, ಮುಂಚೆ ಶಾಲು ಅನ್ನೋರು, ಅದ್ರ ಒಂದೇ ಕಲರ್ದು ಪೇಟೆಗೆ ಹೋಗಿ ತಂದ್ಕೊಂಡು ಎಲ್ರು ಒಂದೇ ಕಲರ್ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದೀವಿ. ಓಹೋ, ಅಂದ್ರೆ ಇವರು ಸಂಘದಿಂದ ಏನೇನೆಲ್ಲ ಮಾಡ್ತಾರ, ಅದ್ರ ಜೊತೆಗೆ ಬಟ್ಟೆ ತಗೊಳಕ್ ಶುರು ಹಚ್ಕೊಬಿಟ್ರಲ್ಲ ಅಣ್ಣ, ಚಂದ ಅದು ಹೆಣ್ಮಕ್ಳು ನಂಗೆ ನೋಡು ಏನಾರು ಒಂದ್ ವಿಶೇಷ ಅಂತ ಅಂದ್ರೆ ಏನಾರು ಒಂದ್ ತಗೋಬೇಕು ಅಂತ ಅಂದ್ರೆ ಇದು ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಇದ್ದಂಗೆ ನೀವು ಸಂಘದವ್ರು ಯೂನಿಫಾರ್ಮ್ ಹಾಕತ್ತಿದ್ದೀರಿ ಅನ್ನು. ಅದಕ್ಕೆ ಸೀರೆ ಎಲ್ಲ ತರತರದ್ದೇ ಉಟ್ಕೋತೀವಿ. ಇದೊಂದು ಸ್ಟಾಲು, ಕಿವಿಗೊಚ್ಕೋಬಹುದು ಅಥವಾ ಹಿಂಗ್ ಸುತ್ಕೋಬಹುದು, ಬಿಸಿಲಿಗೆ ಹಿಂಗೆ ಮುಚ್ಕೋಬಹುದು, ಎಲ್ಲದಕ್ಕೂ ಆಗ್ತದೆ. ಅಂದ್ಮೇಲೆ ನಾವು ಅವರು ಇವ್ರು ಏನಾರು ಕೊಟ್ಟಾಗ ಅದ್ರೊಳಗೆ ಹಾಕಂತ ತಗೊಂಡೋಗಕ್ಕೆ ಆಯ್ತದಂತಾಗ. ಇಲ್ಲ ನೋಡಪ್ಪ, ಅವರು ಏನಾರ ತಗೊಳ್ಳಿ ಏನಾರ ಬಿಡ್ಲಿ, ಆಗ್ಲೇ ನಿನ್ಗೆ ಹೇಳಿದೀನಿ ಇವತ್ತೇನೋ ಅನ್ನಂಗಿಲ್ಲ ಆಡಂಗಿಲ್ಲ. ಇಲ್ಲ ಈಗ ಮೀನಕ್ಕ, ಈಗ ನೀನು ಆ ಸ್ಕಾರಾಪು ಏನೋ ಟವಲ್ ಅಂತಂದಲ್ಲ, ಅದಕ್ಕೆ ಈಗೇನಾರು ಇಲ್ಲಿ ಅಣ್ಣ ಏನಾಗ್ಲಿ ನಾನಾಗ್ಲಿ ಒಂದ್ ಟಮಾಟೋ ಕೊಟ್ಟು, ಈರುಳ್ಳಿ ಕೊಟ್ಟು, ಆಲೂಗೆಡ್ಡೆ ಕೊಟ್ಟು ಇಟ್ಕೊಂಡು ಹೋಯ್ತಾ ಇಲ್ವಾ? ಖಂಡಿತವಾಗ್ಲೂ ಇಟ್ಕೊಂಡು ಹೋಗೋಣ. ನೋಡು ನೀ ಲವಲವಕ್ಕೆ ಖುಷಿ, ನಮಗೆ ಬಹಳ ಪ್ರೀತಿ ಆಗೋದು. ಈಗ ಅದಿರ್ಲಿ, ಇಬ್ರು ಸೇರ್ಕೊಂಡು ಮಹಿಳಾ ದಿನಾಚರಣೆಗೆ ನಮ್ಗೇನ್ ಕೊಟ್ಟಿರಿ? ಅಲ್ಲ ಈಗ ನೀನೇನವ ಮನೆ ಮಗಳಿಗೆ ಏನ್ ಕೊಟ್ಟಾರು ಏನ್ ಕೇಳಾರು? ಅಲ್ಲ ಕಣಪ್ಪ, ಬೈಯಕ್ಕೆಲ್ಲ ಮಾಡಕ್ಕಲ್ಲ ಅಂತ ಅನ್ಕೊಂಡು ಇಷ್ಟೊಂದು ಗೌರವ ಕೊಡ್ತಿದ್ವಿ. ಅದಕ್ಕಿಂತ ಬೇಕು ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಡೋದು ಇಬ್ರು. ಹಂಗಲ್ಲ, ಏನ್ ಕೊಡ್ಸನ ಮೀನಕ್ಕ, ಇಲ್ಲ ಅಂತ ಅಲ್ಲ. ಆಮೇಲೆ ಒಂದ್ ವಿಷಯ ಹೇಳ್ಬೇಕಾಯ್ತು ಕಂಚಕ್ರಣ, ಈ ನಮ್ಮ ಇದಕ್ಕೆ ಬದುಕು ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳಿಲ್ಲ ಅಂತಿದ್ರೆ ಹೆಂಗಿರ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ ನಿಜವಾಗ್ಲೂ ಈಗ ಹೊರನೋಟಕ್ಕೆ ಗಂಡುಸ್ರದ್ದೆಯ ಎಲ್ಲಾ ಕೆಲಸ ಅಂತ ಅನ್ಕತಿ ವಾಟಯ್ಯ, ಈಗ ಏನಾರು ಹೆಣ್ಮಕ್ಳು ಇಲ್ದೆ ಹೋಗಿದ್ರೆ, ಹೆಣ್ಮಕ್ಳು ಇದ್ರೊಳಗಡೆ ಕೈ ಏನಾರು ಜೋಡಿಸ್ದೆ ಹೋಗಿದ್ರೆ ಏನಾರು ಭಂಗ ಆಗದ ಅಂತ. ಯಾವ ಭಂಗನೂ ಆಯ್ತಿರ್ಲಿಲ್ಲ, ಇವತ್ತಿಗೂ ಹಾಕಲ್ಲ ಕಂಚಕ್ರಣ. ಅದು ನಿಜ ಬಿಡು. ಇವತ್ ಯಾವ್ದಾರಾಗ್ಲಿ ಒಂದ್ ಬಿತ್ತನೆ ಮಾಡೋದಾಗ್ಲಿ, ಕಳೆ ತೆಗಿಯೋದಾಗ್ಲಿ, ಕೊಯ್ಲು ಮಾಡೋದಾಗ್ಲಿ, ಕಟಾವು ಮಾಡೋದಾಗ್ಲಿ, ಕಣದಲ್ಲಿ ಕೆಲಸ ಮಾಡೋದಾಗ್ಲಿ, ದನ ಕರ ಆಗ್ಬೋದು, ಎಮ್ಮೆ ಆಗ್ಬೋದು, ಕೋಳಿ ಆಗ್ಬೋದು, ಇವೆಲ್ಲನೂ ನೋಡ್ತಾರ ಅವ್ರು ಕಣಪ್ಪ. ಅಲ್ಲ ಯಾಕೆಂತಂದ್ರೆ ಇದು ಮುಂಜಾನೆ ಎದ್ದಾಗ್ಲಿಂದ ರಾತ್ರಿ ಮಲ್ಗ ಗಂಟವ ಎಲ್ಲಾ ಭಂಗನು ಅವರಿಂದನೇ ಆಗೋದು. ಈಗ ನಾವೊಂದು ಏನೋ ಒಂದು ಭೀಮು ಭೀಮು ಅಂತಾರಲ್ಲ, ಹಂಗೆ ನಾವೊಂಥರ ಭೀಮನ್ಸ್ ಅಂತಾರ ತಿರ್ಗೋದು, ನಾವೇ ಮಾಡಿದ್ವಿ ನಾವೇ ಮಾಡಿದ್ವಿ ಅಂತ. ಇವತ್ತಿಗೆ ಸಾರ್ಥಕವಾಯ್ತು ಬಿಡು, ಮೀನಕ್ಕಂಗೆ ಶಾನೆ ಖುಷಿಯಾಗಿ ಹೊಗಳತ್ತಿದ್ರ ಇಬ್ರು, ಒಬ್ರಿಗಿಂತ ಒಬ್ರು ಹೆಚ್ಚು. ಹೊಗಳಿಕೆ ಮಾತಲ್ಲ ಮೀನಕ್ಕ, ಸತ್ಯಾಂಶ ಅಲ್ಲ ಇರದೇ ಹೇಳ್ತೀರಾ. ಮಹಿಳಾ ದಿನಾಚರಣೆ ಅಂತ ಒಸಿ ಜಾಸ್ತಿನೇ ನಮ್ಮ ಹೆಣ್ಮಕ್ಳನ್ನ ನೆನ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಾ, ಖುಷಿ ಆಯ್ತು ಅಷ್ಟೇ. ಮಹಿಳಾ ದಿನಾಚರಣೆ ಮಾಡೋದೇ ಇದಕ್ಕೋಸ್ಕರವ. ಇಂಥ ಟೈಮಲ್ಲಿ ಈಗ ಹೆಣ್ಮಕ್ಳದ್ದು ಕೊಡುಗೆ ಏನು ಯಾವ ಯಾವ ಕ್ಷೇತ್ರಕ್ಕೆ ಆಯ್ತಾ, ಇವತ್ತು ಸೇವಾ ವಲಯ ಆಗ್ಬೋದು, ಕೃಷಿ ಆಗ್ಬೋದು, ಕೈಗಾರಿಕೆ ಆಗ್ಬೋದು, ಇನ್ ಯಾವ್ಯಾವೋ ಎಲ್ಲ ಅವ್ರ. ಅಲ್ಲ ನೀನು ಜಾಸ್ತಿ ಕೆಂಬೇಡ ಅಣ್ಣ, ಯಾಕೋತಾ ಇರು ನಮ್ಮನೆಯೊಳಗೆ ಇನ್ನೊಂದು 10 ನಿಮಿಷದಲ್ಲಿ ಏನಾರು ಕಸಾಯ ಪಸಾಯ ಮಾಡಕ್ ಹೇಳ್ತೀನಿ, ನೀನು ಕಸಾಯ ಕುಡಿಯುವಂತೆ. ಈಗ ಆಗ್ಲೇ ಮೀನಕ್ಕ ಏನೋ ಒಂದ್ ಮಾತಂತಂದ್ಲು, ನೀನ್ ಆಗ್ಲೇ ಮೊದ್ಲೇ ಹೇಳ್ಬಿಟ್ಟಿದ್ಯಾ ಅವಳಿಗೆ ಏನೋ ಅನ್ಬೇಡ, ಸಿಟ್ಕತ್ತಲೆ ಬೈಬೇಡ ಅಂತವ. ಈಗ ಅವಳೊಂದ್ ಮಾತು ಕೇಳಿದ್ಲು, ನೀವಿಬ್ರು ಸೇರಿ ನನ್ಗೇನ್ ಕೊಟ್ಟಾರಿ ಮಹಿಳಾ ದಿನಾಚರಣೆ ವಿಶೇಷವಾಗಿ ಅಂತಂದ್ಲು. ಅದಕ್ಕೆ ಒಂದ್ ಸಣ್ಣ ವಿಷಯ ಅವಳಿಗೆ ಹೇಳ್ಬಿಡ್ತೀನಿ, ಖುಸಿ ಇದ್ರೆ ಮಾಡ್ಲಿ, ಕಷ್ಟ ಆದ್ರೆ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡವ. ಆಯ್ತು ಕಣಪ್ಪ, ಹೇಳಪ್ಪ ಅದೇನ್ ನೋಡು. ಈಗ ಬೇಸಿಗೆ ಬರಕಾಯ್ತು ಆಯ್ತಾ, ಅದ್ರ ಜೊತೆಗೆ ನೀನೀಗ ಮನೆಯಲ್ಲಿ ಒಂದ ಎರಡ ದನ ಕಟ್ಕೊಂಡಿದ್ಯಲ್ವಾ, ಅದ್ರ ಜೊತೆಗೆ ಒಂದಷ್ಟು ಪಶುಪಾಲನೆ ಜೊತೆಗೆ ಪಶು ಸಂಗೋಪನೆ ಮಾಡ್ಲಿ ಅಂತ ಹೇಳೋಣ ಅಂತ ಅನ್ಕೊಂಡೆ ಅಣ್ಣ. ಈಗ ನೋಡು ಎಲ್ಲಾ ವಿಚಾರಕ್ಕೂ ಸರ್ಕಾರದಿಂದ ಈ ಟ್ರೈನಿಂಗು ಟ್ರೈನಿಂಗ್ ಅಂತೆಲ್ಲ ಕೊಡ್ತಾರೆ ಆಯ್ತಾ. ಈಗ ನೀನು ಹಸ ಕಟ್ಕೊಂಡಿದ್ಯ ಸರಿ, ಈಗ ಹಸ ಕಟ್ಕೊಳ್ಳೋದಾದ್ರೆ ಅದಕ್ಕೆ ಕೊಟ್ಟಿಗೆ ಹೆಂಗ್ ಮಾಡ್ಕೋಬೇಕು, ಎಷ್ಟು ಹಸ ಕಟ್ಕೋಬಹುದು, ಇವಕ್ಕೆಲ್ಲ ಹೊಸಿ ಮಾಹಿತಿ ಕೊಡ್ತಾರೆ. ಇದ್ರ ಜೊತೆಗೆ ಬರೀ ನಿನ್ ದನ ಒಂದೇ ಸಾಕೋದಲ್ಲ ಆಯ್ತಾ, ನೀನು ಕೋಳಿ ಸಾಕಬಹುದು, ಹಂದಿ ಸಾಕ್ಬಹುದು, ಕುರಿ ಆಡು ಮೇಕೆ ಟಗರು ಆಯ್ತಾ, ಇದ್ರ ಜೊತೆಗೆ ಬೇಕು ಅನ್ನೋದಾರೆ ನೀನು ಮೊಲನೂ ಸಾಕಬಹುದು, ಬಾತ್ಕೋಳಿ ಸಾಕಬಹುದು. ಇದ್ರ ಬಗ್ಗೆ ನಿನಗೆ ಮಾಹಿತಿ ಇಲ್ಲ ಅಂತಂದ್ರೆ ಈಗ ನಾವ್ ಹೆಂಗಿರು ಪೇಟೆಗೆ ಹೋಗ್ತಿರ್ತೀವ, ನೀನು ಜೊತೆಲಿ ಬಂದ್ರೆ ಅಲ್ಲಿ ಆಫೀಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಕೃಷಿ ಇಲಾಖೆಲ್ ಆಗಿರ್ಬೋದು ಅಥವಾ ಕಂದಿಲ್ದೊಂದು ವಿಜ್ಞಾನ ಕೇಂದ್ರ ಐತ್ ನೋಡು, ಅಲ್ಲಿ ಸುಮಾರು ಕಡೆ ಒಂದು ಮೂರ್ ದಿನದ ಮಟ್ಟಿಗೆ ಈ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಆಯ್ತಾ, ನೀನು ಈ ವಿಚಾರವ ಮನ್ಸಿಗೆ ಹಾಕೊಳ್ಳೋದಾದ್ರೆ ನೋಡೋಣಯ್ಯ, ಇವಳನ್ನು ಬೇಕಾದ್ರೆ ಟ್ರೈನಿಂಗ್ ಕಳ್ಸಿಕೊಡೋಣ, ಏನಂತೀಯ? ಹೋಗ್ಲಿ, ಈಗ ಏನ್ ಸಾಕ್ಬೇಕು ಅಂತ ಇರ್ತದೆ, ಈಗೇನು ಸಾಕಕ್ ಬೇಕಾದಷ್ಟು ಶುಕ್ರಣ ಕೋಳಿಲ ತರಾವರಿ ಬಂದವೆ ಅಲ್ವಾ. ಆಯ್ತಾ, ಈಗ ಅದಂತದ ಬಿವಿ 385 83 ಅಂತ ಒಂದ್ ಬಂದ್ಬಿಟ್ಟೈತೆ ಕೋಳಿ ಅಂತ ಹೇಳ್ಬಿಟ್ಟು, ಅದೇ ಬೇರೆ ತರ ಬೇರೆ ತರ ಅಂತ ಅಂದ್ರೆ ಮೊಟ್ಟೆ ಎಕ್ತದಂತೆ ವರ್ಷ ಪೂರ್ತಿ ಮೊಟ್ಟೆ ಎಕ್ತದಂತೆ. ಒಂದ್ ಎರಡು ಮೂರು ಕೋಳಿ ತಂದು ಇಟ್ಕೊಬಿಟ್ರು ನಮ್ಮ ಮನೇಲಿ, ನಾವ್ ಮೊಟ್ಟೆ ಕೊಳ್ಳೋದೇ ಬೇಕಾಗಿಲ್ಲ, ವರ್ಷಕ್ಕೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಅದೊಂದೇ ಇಡ್ತದೆ. ಹಂಗ ಆ ತರದವೆ, ಅದೇ ತರದಲ್ಲಿ ನಾಟಿ ಕೋಳಿ ಸಾಕ್ಬೋದು, ಟರ್ಕಿ ಕೋಳಿ ಅಂತ ಬಂದವೆ, ಬೇರೆ ಬೇರೆ ತರದ ಕೋಳಿ ಅವೆ. ಇನ್ನ ಮೊಲ ಅಂತವೆ ಶಂಕರಣ, ಈಗ ಬಾರಿ ಅದು ಬೇಡಿಕೆ ಅಂತ ಹೇಳ್ಬಿಟ್ಟು ಬೇಡಿಕೆ ಒಂದು, ಅದು ಸಿಕ್ಕಾಪಟ್ಟೆ ಮರಿ ಆಗ್ತವಂತಪ್ಪ. ಹೌದೌದು, ಏನು 8-10 ಮರಿ ಆಗ್ತವಂತ. ನಾನು ಈ ಹಂದಿನ ಜಾಸ್ತಿ ಮರಿ ಹಾಕೋದು ಅಂತ ಅನ್ಕೊಂಡಿದ್ದೆ, ಇಲ್ಲ ಈ ಮಲವೆ ಜಾಸ್ತಿ ಆಗ್ತವೆ, ಎರಡ್ ಜೊತೆ ಇಟ್ಕೊಬಿಟ್ರೆ ಒಂದ್ ವರ್ಷದಲ್ಲಿ ಒಂದು 30-40 ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಈ ಮರಿಗಳನ್ನೇ ಮಾರಾಟ ಮಾಡಿ ಒಳ್ಳೆ ದುಡ್ಡು ಮಾಡಬಹುದು ಮೀನಕ. ಅದಕ್ಕೆ ಹಣೆಯ ಹೇಳ್ತವನ್ ಕೇಳಿದ್ವಿ ನಾನು, ಅದಕ್ಕೆ ನಿಮ್ಗೆ ಒಂದ್ ವಿಚಾರ ಸುಮ್ಮನೆ ಹಂಗೆ ಮುಟ್ಟಿಸ್ತೆ. ಈಗ ಪಶು ಸಂಗೋಪನೆ ಮಾಡ್ಬೇಕು ಅಂತ ಹೇಳಿ ಅಂತವ, ಅದ್ರ ಜೊತೆ ಈಗ ನೋಡು, ಈಗ ಕೋಳಿನಲ್ಲೇ ಈಗ ಹಣೆಯ ಹೇಳ್ದ, ಸಾಕಷ್ಟು ಕೋಳಿ ಇದಾವೆ ಅದರಲ್ಲಿ ನೋಡಿ. ಈ ನಾಟಿ ಕೋಳಿ ಸಾಕೋದ್ರ ಜೊತೆಗೆ ಈಗ ಹಣೆ ಯಾವ್ದೇ ಒಂದು ಕೋಳಿ ಹೇಳಿದ್ನಲ್ಲ, ಹೊಸ ತಳಿಯ ವರ್ಷಪಿಡಿ ಮೊಟ್ಟೆ ಇರ್ತದೆ ಅಂತವ ನೋಡಿ. ಈಗ ನಾವು ಬಳಸೋದಲ್ದೆ ಮಾರಾಟನು ಮಾಡ್ಬೋದಾ, ದುಡ್ಡಾಯ್ತದ? ಈಗ ತೀರಾ ನಮ್ಗೆ ಅನುಕೂಲ ಆಯ್ತು ಅಂದ್ರೆ ನೀ ಕಾವಿ ಗಿವಿಗೆಲ್ಲ ಕೂರಿಸಿದ್ರೆ ಮರಿ ಎಷ್ಟಾಯ್ತ ನೋಡನ್ ಹೇಳು. ಹಂಗೆ ಈಗ ಹಣೆ ಹೇಳ್ದಂಗೆ ಈಗ ಮೊಲ ಸಾಕಾಣಿಕೆನೂ ಬಹಳ ಡಿಮ್ಯಾಂಡ್ ಅದಕ್ಕೆ. ಆಯ್ತಾ, ಇತ್ತೀಚಿನ ದಿನಗಳಲ್ಲಿ ಅದನ್ನ 3-4 ತರಕ್ಕೆ ಬಳಕೆ ಮಾಡ್ತಾರಂತೆ. ಒಂದು ಈಗ ನೋಡಕ್ ನೀನ್ ಹೇಳಲ್ಲ ಮುದ್ದ ಚೆನ್ನಾಗಿರ್ತದೆ ಅಂತ, ಅದನ್ನ ಸಾಕು ಪ್ರಾಣಿಯಾಗೂ ಮಾಡ್ಕೋಬಹುದು. ಇನ್ನು ಅದ್ರದ್ದು ಮಾಂಸ ಆಯ್ತಲ್ಲ, ಮಾಂಸಕ್ಕೆ ಒಳ್ಳೆ ಬೇಡಿಕೆ ಅಂತೆ, ಮತ್ತೆ ಒಳ್ಳೆ ಪ್ರೋಟೀನ್ ಇರ್ತದಂತ, ಅದರಲ್ಲಿ ಒಳ್ಳೆ ಪೋಷಕಾಂಶ ಇರ್ತದಂತೆ. ಮಲೆ ಇದು ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯಕ್ಕಿಂತ ವಿದೇಶಗಳಲ್ಲಿ ಜಾಸ್ತಿ ಹೆಚ್ಚಿಗೆ ಬಳಸ್ತಾರಂತೆ. ಹಂಗಾಗಿ ಅಂತವ್ರದ್ದು ಸಂಪರ್ಕ, ಈಗ ನಾನು ಹೇಳಿದ್ನಲ್ಲವ ಟ್ರೈನಿಂಗ್ ಪಾನಿಂಗ್ ಹೋದ್ರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿನೂ ಹೇಳ್ಕೊಡ್ತಾರೆ. ಈಗ ನೋಡು, ಈಗ ನೀನು ಈಗ ಕೋಳಿನಾರು ಸಾಕು, ಮೊಲನಾರು ಸಾಕು, ಜೊತೆಗೆ ಇವಳು ಒಂದೆರಡು ಎಮ್ಮೆ ಸಾಕಿದ್ರೆ ಹೆಂಗಿರ್ತದೆ ಅಂತೀನಿ. ಅಲ್ಲ, ಈಗ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ಬಿಟ್ನಲ್ಲಪ್ಪ, ನೀನ್ ಯಾವ್ದೇ ಸಾಕಾಣಿಕೆ ಮಾಡು, ಆ ಹೆಣ್ಮಕ್ಳು ಬಿಟ್ಟು ಏನೋ ಮಾಡಕ್ಕಲ್ಲ ನೋಡು. ಅದು ನಿಜ. ಈಗ ನೋಡಪ್ಪ, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ದನ ಆಗ್ಬೋದು, ಎಮ್ಮೆ ಆಗ್ಬೋದು, ಹೆಣ್ಮಕ್ಳು ಇಲ್ದನೆ ಯಾರ ಮನೇಲಿ ಸಾಕ್ತವ್ರೆ? ಇಲ್ಲ, ಆಗಕ್ಕಿಲ್ಲ ಬಿಡು, ಆಗದಿಲ್ಲ, ಅದು ಯಾವ ಕಾರಣಕ್ಕೂ ಆಗೋದಿಲ್ಲ ಶಂಕರಣ. ಮೊನ್ನೆ ಯಾವ್ದೋ ಒಂದು ರಿಪೋರ್ಟ್ ಓದ್ತಾ ಇದ್ದೆ ನಾನು, ಏನು ಅಂತ ಹೇಳ್ಬಿಟ್ಟು, ಏನು ಅಂತ ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ, ಇಂಡಿಯಾ ದೇಶದಲ್ಲಿ ಈ ಕೃಷಿ ರಂಗ ಐತಲ್ಲ, ಈ ಕೃಷಿ ರಂಗದಲ್ಲಿ 50%ಕ್ಕಿಂತಲೂ ಜಾಸ್ತಿ ಕೆಲಸ ಹೆಣ್ಮಕ್ಳೆ ಅಂತ ಮಾಡೋದು. 50%ಕ್ಕಿಂತಲೂ ಜಾಸ್ತಿ ಅಂದ್ರೆ ನಮ್ದು ಕಡಿಮೆ ಅಂತ ಗಂಡಸರು. ಅದು ನಿಜ. ನಮ್ದೇನು ಅಂತ ಅಂದ್ರೆ ಶಂಕರಣ, ಈ ಮಳೆ ಬಿದ್ದಾಗ ಒಂದ್ 2-3ಕ್ಕೆ ಹೊಲ ಓದ್ಬಿಡ್ತೀವಿ, ಗದ್ದೆ ಓದ್ಬಿಡ್ತೀವಿ. ಆಯ್ತಾ, ಇನ್ ಬಿತ್ತನೆ ಆದ್ಮೇಲೆ ಇನ್ ಆ ಕಡೆ ತಿರುಗ ನೋಡಕ್ಕಲ್ಲ ನಾವು. ಅಂದ್ರೆ ಆ ಕಡೆ ಹೆಚ್ಚಿಗೆ ಗಮನ, ನಮ್ಮನೆ ಒಳಗೆ ನಮ್ಮನೆ ಮಕ್ಳು ಹೋಯ್ತವೆ, ಇವ್ರೆಲ್ಲ ಸೇರ್ಕ ಮಾಡ್ತಾರೆ ಅನ್ಬಿಟ್ಟು ನಾವು ಆ ಕಡೆ ನಿಗಾನೇ ವಹಿಸಕಲ್ವಲ್ಲ. ಇನ್ನೊಂದ್ ವಿಷಯ ಸಂಕ್ರಣ, ನೀವ್ ಹೇಳೋದೇನೋ ದಿಟ, ನಾವ್ ಹೆಣ್ಮಕ್ಳು ಕೊಟ್ಟಿಗೆ ಅದು ಇದು ಎಲ್ಲ ಬಾಚಿ ಬಳದು ರೊಟ್ಟಿ ಹಾಕಕ್ ಹೋಯ್ತೀವಿ ಅಂದ್ರೆ, ಕೆಲವ್ರ ಮನೇಲಿ ಇತ್ತೀಚೆಗೆ ನಾನ್ ನೋಡ್ತಾ ಇರೋದು, ಸಮೂಹವಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾ ಕೂತವ್ರೆ. ನೀನ್ ಹೋಗಮ್ಮಿ ರೊಟ್ಟಿ ಹಾಕು, ನಾನ್ ಕೊಟ್ಟಿಗೆ ಬಾಚ್ತೀನಿ. ಹಂಗೆ ಸಮಾನವಾಗಿ ನಾವು ಕೆಲಸ ಮಾಡಿದ್ರೆ ನೀನ್ ಹೇಳ್ದಂಗೆ ನಾವು ಕೃಷಿ ಮಾಡೋದು ಬಹಳ ಸಲೀಸಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಆಗ್ಲಿ ಅಣ್ಣ ಹೇಳ್ದ, ಈಗ ಹೆಣ್ಮಕ್ಳು ಇಲ್ದನೆಯ ನಾವ್ ಯಾವ ಬಂಗನೂ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ತಾಳ್ಮೆ ಹೆಚ್ಚು ಹೆಣ್ಮಕ್ಳಿಗೆ ಅಲ್ವಾ ಅಣ್ಣ? ತಾಳ್ಮೆ ಹೆಚ್ಚು, ಒಬ್ಬೊಬ್ಬರಿಗೆ ಅವ್ರವ್ರದೇ ಆದ ಸ್ಕಿಲ್ ಅಂತ ಇರ್ತದೆ, ಕೌಶಲ ಅಂತೀವಲ್ಲ. ಈಗ ಈಗ ಭತ್ತ ಯಾಕೆ ಹೆಣ್ಮಕ್ಳೆ ತೂರ್ತಾರೆ ಅಂತ ಅಂದ್ರೆ, ತೂರಾಣಿಕೆ ಚೆನ್ನಾಗಿ ಗೊತ್ತಿರ್ತದ ಅವ್ರಿಗೆ, ಅದಕ್ಕೋಸ್ಕರ. ಈಗ ನಮಗ್ ಗೊತ್ತಿಲ್ಲ ಅಂತ ಅಲ್ಲ, ನಾವು ತೂರ್ಬೋದು, ಅವರಷ್ಟು ಕೌಶಲ್ಯ ಅದ್ರಲ್ಲಿ ನಮ್ಗಿರಕ್ಕಿಲ್ಲ. ಈಗ ಹೆಣ್ಮಕ್ಳು ಆರ್ ಕಟ್ತಾರೆ, ಟ್ರ್ಯಾಕ್ಟರ್ ಹೊಡಿತಾರೆ. ಹೌದು. ಆಯ್ತಾ, ಈಗ ಯಾಕೆ ಗಂಡಸರ ಜಾಸ್ತಿ ಮಾಡ್ತಾರೆ ಅಂತ ಅಂದ್ರೆ, ಅವ್ರ ದೇಹ ಆಗ್ಬೋದು, ಅವ್ರ ಶಕ್ತಿ ಆಗ್ಬೋದು, ಬುದ್ಧಿವಂತಿಕೆ ಆಗ್ಬೋದು, ಅದು ಅದಕ್ಕೆ ಸಹಕರಿಸ್ತದೆ, ಅದಕ್ಕೋಸ್ಕರ ಅವ್ರು ಜಾಸ್ತಿ ಮಾಡ್ತಾರೆ. ಹೆಣ್ಮಕ್ಳಿಗೆ ಆಗೋದಿಲ್ಲ ಅಂತ ಅಲ್ಲ, ಅವ್ರು ಮಾಡ್ತಾರೆ ಬರೀ ಹೊಲ ಒಳದಷ್ಟೇ ಅಲ್ಲ. ಆಯ್ತಾ, ಕುಂಟೆನ ಹೊಡೆದವ್ರೆ, ಮರನ ಹೊಡೆದವ್ರೆ, ನಾನು ನೋಡಿದ್ರೆ ಕಂಡು, ಅದು ಅವ್ರಿಗೊಂಚೂರು ಕಷ್ಟ ಆಯ್ತದೆ, ಅದು ಬೇರೆ ಬೇರೆ ಕಾರಣಕ್ಕೆ. ಈಗ ಪ್ರಕೃತಿನೇ ಆತರ ನೀಡಿರ್ತದೆ, ಆಯ್ತಾ, ಆ ಕಾರಣಕ್ಕೆ. ಅದಕ್ಕೆ ಈಗ ಯಾಕೆ ಈ ಕೆಲಸಗಳು, ಇಂಥ ಕೆಲಸ ಗಂಡಸರು ಮಾಡ್ಬೇಕು, ಇಂಥ ಕೆಲಸ ಹೆಂಗಸರು ಮಾಡ್ಬೇಕು ಅಂತ ಮಾಡೋರೆ ಅಂತ ಅಂದ್ರೆ, ಅದು ನಾನು ಹೇಳ್ದಂಗೆ ಪ್ರಕೃತಿ ನಮ್ಗೆ ಯಾವ್ದು ಕೊಟ್ಟೈತೋ ಅದರಲ್ಲಿ. ಅದು ನಿಜ. ಈಗ ಎಲ್ಲರ ಕೂತ್ಕೊಂಡು ಹಾಡೇಳಕ್ಕಾಯ್ತದ ಶಂಕರಣ? ಯಾರೋ ಒಬ್ರು ಚೆನ್ನಾಗಿ ಕಲ್ತಿರೋರು, ಆ ಕಲ್ತಿರೋರು ಯಾರ ಕಂಠ ಚೆನ್ನಾಗಿರ್ತದೋ ಅವ್ರು ಮಾತ್ರ ಹಾಡೇಳಿದ್ರೆ ಕೇಳ್ಬೇಕು. ಈಗ ಚೆನ್ನಾಗಿ ಶಾಸ್ತ್ರೀಯ ಕಲ್ತಿದ್ರು ಕೂಡ ಕಂಠ ಸರಿಲ್ಲ ನನ್ನಂಗೆ ಗಂಟಲು ಕಟ್ಕೊಂಡೈತಲ್ಲಪ್ಪ ಕೆಂಪ್ತಾಯಿದ್ನಲ್ಲ ಹಿಂಗೆ ನಾನು ಕೆಂಪ್ಕೊಂಡು ಹಾಡು ಹೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಕೇಳದಿರ್ಲಿ, ನೀನಾರ ಹಾಡಕ್ಕೆ ಅಂತೇಳಿ ಬಾಯ್ ತೆಗೆದ್ರೆ ಮೀನಕ್ಕೆ ಮೊದ್ಲಂತಾರೆ. ನೀನು ಹಾಡ್ದಿದ್ರು ಪರವಾಗಿಲ್ಲ, ಸುಮ್ಕಿರು ನಾವೇ ಒಂದ್ ರಾಗ ಹಂಗೆ ಎಸಿತೀವಿ ನೋಡು ಕೇಳ್ಕ ಅಂತ ಮುಂಚೆ ಇಲ್ಲ. ರಾಗಿ ಒನ್ಯವಾಗ್ಲಿ ಅಕ್ಕಿ ನಾವೆಲ್ಲ ಅಕ್ಕಿ ತರಿಗೆ ದಡ ದಡ ಅಂತ ಮಿಲಿಗೋಯ್ತೀವಪ್ಪ. ಅವಾಗ ಬೀಸಕಲ್ಲು ಚೆನ್ನಾಗಿ ಬೀಸ್ಕೊಂಡು ಕಡುಬಿಗೆಲ್ಲ ಅಕ್ಕಿ ತರಿ ಮಾಡ್ಕತಿದ್ವಲ್ಲ. ನಿಮ್ ಅಮ್ದಿರೆಲ್ಲ ಎಷ್ಟ್ ಚೆನ್ನಾಗಿ ಒಳ್ಳೊಳ್ಳೆ ಪದಗಳ ಆಡೋರು ಅಂತೀಯ. ಈಗ ಬುಟ್ಟೇ ಹೋಗ್ಬಿಟ್ಟಿದೀವಿ. ಅಲ್ಲ ಓಲಿ, ಆ ಒನ್ಕೆನಲ್ಲಿ ಅದನ್ನೆಲ್ಲ ಕುಟ್ಟಬೇಕಾದ್ರೆ ಆಯ್ತಾ, ಏನು ಪದ ಆಡೋರು, ಏನು ಒಬ್ಬೊಬ್ರೆ ಕುಟ್ಟೋರು ಅನ್ಕಂದಿದ್ಯಾ? ಎದುರು ಬಂದ್ರು ನಿಂತ್ಕಂದು ಹೆಂಗೆ ಆ ಪದ ಕೇಳಕ್ ಚಂದ, ಕುಟ್ಟದಂಗ್ ಕುಟ್ಟದಂಗೆ ಆ ಕಾಲಲ್ಲಿ ಅದನ್ನ ತಳ್ಳೋದು, ಈ ಕಡೆ ಕುಡ್ತಾ ಇರೋದು, ಎಷ್ಟು ಚೆನ್ನಾಗಿ ಆ ಗುನಿ ಬಿಡೋ ಅಂತೀಯ. ಅದು ಹೇಳ ಸುಖ ಇಲ್ಲ ಬಿಡು. ಅಂದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಶಂಕರಣ್ಣ, ಈಗ ಈಗ ನಮ್ಗೆ ಯಾವ್ದು ಅನುಕೂಲ ಆಗಿರ್ತದ, ನಮ್ಗೆ ಯಾವ್ದು ಚೆನ್ನಾಗಿ ಮಾಡಕ್ ಸಾಧ್ಯ ಇರ್ತದ ಅಂತದ್ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಈ ಕೆಲವು ಆಫೀಸ್ಗಳಲ್ಲಿ ಮತ್ತೆ ಕೆಲವು ಕಡೆ ಏನಾಗ್ತದೆ ಅಂತ ಅಂದ್ರೆ, ಈಗ ಅವ್ನ್ಗೆ ಯಾವ್ದೋ ಒಂದ್ ಕೆಲಸ ಇಷ್ಟ ಇರಕ್ಕಿಲ್ಲ, ಅದ್ನೇ ಹಚ್ತಾರೆ, ಇದನ್ನೇ ಮಾಡೋದಿನ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ನ್ಗೆ ಕೆಲಸ ಮಾಡೋದು ಕಷ್ಟ ಆಗ್ಬೇಕು, ಮನ್ಸಿಗೂ ನೋವಾಗ್ಬೇಕು, ಈ ತರ ಮಾಡ್ತಾರೆ. ಹಂಗಾದಾಗ ಅದು ಕೆಲಸ ಇಡೀ ಒಂದ್ ಸಂಸ್ಥೆಗೆ ಲಾಸ್ ಆಯ್ತದ ಹೊರತು ಬೇರೆ ಯಾರಿಗೂ ಲಾಸ್ ಆಗೋದಿಲ್ಲ. ಇಲ್ಲೂ ಕೂಡ ಈಗ ಯಾಕೆ ಭತ್ತವ ಗಂಡಸರು ಬಡಿತಾರೆ ಅಂತ ಅಂದ್ರೆ, ಅವ್ರಿಗೆ ಕಟ್ಕೊಳಕ್ಕೆ ಎತ್ತಕ್ಕೆ ಬಡಿಯಕ್ಕೆ ಎಲ್ಲದಕ್ಕೂ ಒಂಥರ ಶಕ್ತಿ ಇರ್ತದೆ, ಅವ್ರ ದೇಹ ಪ್ರಕೃತಿನೂ ಅದಕ್ಕೆ ಕರೆಕ್ಟ್ ಆಗೈತೆ. ಹೆಣ್ಮಕ್ಳು ಮೇಲ್ಗಡೆ ಎಲ್ಲ ಹುಲ್ ಹೊಡೆಯೋದು ಆಯ್ತಾ, ಎಲ್ಲ ಗುಡ್ಡೆ ಮಾಡೋದು, ರಾಶಿ ಮಾಡೋದು, ಈ ತೂರೋದು, ಇವು ಅವ್ರಿಗೆ ಈಸಿ ಆಯ್ತದೆ. ಅಂದ್ರೆ ಹಿಂಗ್ ಯಾರ್ಯಾರಿಗೆ ಯಾವ ಕೆಲಸ ಮಾಡಕ್ ಈಸಿ ಆಯ್ತದೋ ಅಂತ ಕೆಲಸ ಒಂದ್ ಮನೆಯಲ್ಲಾಗ್ಲಿ, ಹೊಲದಲ್ಲಾಗ್ಲಿ, ಆಫೀಸ್ ನಲ್ಲಾಗ್ಲಿ, ಯಾರಿಗೆ ಯಾವ ಕೆಲಸ ಈಸಿ ಇರ್ತದೋ ಅಥವಾ ಯಾವ್ದನ್ನ ಯಾರು ಸರಾಗವಾಗಿ ಮಾಡ್ತಾರೋ ಸಲೀಸಾಗಿ ಅಂತರ್ಗ ಹಚ್ಬಿಡ್ಬೇಕು. ಆಮೇಲೆ ಇನ್ನೊಂದು ವಿಚಾರ ನೀನ್ ಹೇಳ್ದಂಗೆ, ಈಗ ಆರಂಭ ಹೆಣ್ಮಕ್ಳು ಮಾಡ್ತಾರೆ. ಆರಂಭ ಅಂತಂದ್ರೆ ಈಗ ನಾನು ಹೇಳಿದ್ ಈಗ ಗದ್ದೆ ನಾಟಿ ಯಾರಪ್ಪ ಜಾಸ್ತಿ ಮಾಡೋದು, ಹೆಣ್ಮಕ್ಳು ಜಾಸ್ತಿ ಮಾಡ್ತಾರೆ. ಈಗ ನಮ್ ಕೈಗೆ ಬಂತು ಫಸಲು, ಅದನ್ನ ಯಾರಪ್ಪ ಕೊಯ್ಲು ಮಾಡ್ತಾರೆ? ಈಗ ಗಂಡಸರು ಕೊಯ್ಲು ಮಾಡ್ತಾರೆ, ಹೆಂಗಸರು ಕೈ ಜೋಡಿಸ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಗಂಡಸರು ಕೊಯ್ತಾರೆ. ಅವ್ರು ಆರಂಭ ಮಾಡ್ತಾರೆ, ನಾವ್ ಅದನ್ನಕ್ಕೆ ಅಂತಿಮ ಹಾಡ್ತೀವಿ, ಲಾಸ್ಟಿಗೂ ನೋಡು ನಾವ್ ಅದನ್ನ ಬಡ್ಕೊಡ್ತೀವಿ, ತೂರ್ ಕೊಡೋದು ಅವ್ರಯ್ಯ ಅಲ್ವಾ? ಅಂದ್ರೆ ನೀನ್ ಹೇಳ್ದಂಗೆ ಅದಕ್ಕೆ ಅದ್ರದ್ದೇ ಆದಂತ ಕೌಶಲ್ಯ ಇರ್ತದೆ ಆಯ್ತಾ. ನಾವು ಯಾವ ಮರ ಇಟ್ಕೊಂಡು ಹಿಂಗ ಅಂತಂದ್ರೆ ಕೈಯಲ್ಲಿ ಸರಿಯಾಗಿ ಅನ್ನಕ್ಕೆ ಹಾಕಲ್ಲ, ಈ ಕಡೆ ಒಂದ್ ಕಡೆ ಚೆಲ್ಕತ್ತಿರ್ತದೆ ಸಾಲಕ್ಕೆ. ಆ ಗಾಳಿ ನೋಡ್ಕೊಂಡು ಮಾಡ್ತಾರ ನೋಡು, ಅದಂತೂ ಬಹಳ ಒಂದು ನೈಪುಣ್ಯತೆನೆ ಹೇಳ್ಬೇಕು. ಹಿಂಗ್ ತಿರಿಕಂದಿರ್ತಾರೆ, ಆ ಕಡೆ ತಿರಿಕತ್ತಾರೆ ಆಯ್ತಾ. ಮತ್ತೆ ಆ ಮರ ಇಟ್ಕೊಂಡು ಪೂರ್ತಿ ಎಲ್ಲದು ಸೋಸ ಆದ್ಮೇಲೆ ಒಂದ್ ಕಡೆಯಿಂದ ಹಿಂಗ್ ಬೀಸ್ಕೊ ಹೋಯ್ತಾರೆ. ಆಮೇಲೆ ಅದನ್ನೆಲ್ಲವಾ ನೀಟಾಗಿ ಗುಡ್ಡೆ ಮಾಡಿ ಆ ಚೀಲಕ್ ತುಂಬದೈತಲ್ಲ, ಎಷ್ಟೇ ಆದ್ರೂ ಅದು ಹೆಣ್ಮಕ್ಳಿಗೆ ಬರೋದು ಕಲೆ ನೋಡು. ಇದೊಂದು ಹೇಳ್ದಲ್ಲ ಶಂಕರಣ್ಣ ನೀನು, ಇದು ಪಾಯಿಂಟ್ ಇದು. ಯಾಕೆ ಅಂತಂದ್ರೆ ಹೆಂಗ್ ತೂರ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿರ್ತದೆ, ಗಾಳಿ ಎತ್ತಿಂದ ಎತ್ತಕ್ ಬೀಸ್ತದೆ ಅನ್ನೋದು ಗೊತ್ತಿರ್ತದೆ, ಕರೆಕ್ಟ್ ಆಗಿ ಅಲ್ಲಿ ಅಡ್ಡಕ್ಕೆ ತೂರ್ತಾರೆ. ಒಂದ್ ವೇಳೆ ಗಾಳಿನ ಬೀಸ್ಲಿಲ್ಲ ಅವಾಗ ಏನ್ ಮಾಡೋದು, ಗಾಳಿ ಬೀಸ್ತಾ ಇದ್ದಾಗ ಗಂಡಸರು ತೂರ್ತಾರೆ. ಗಂಡಸ್ರು ಹೆಂಗ್ ತೂರ್ತಾರೆ ಅಂತ ಅಂದ್ರೆ ರಾಶಿ ಮಾಡ್ಕೊಂಡು ಹಿಂಗೆ ಎರ್ಚುತ್ತಾರೆ. ಎರ್ಚಿದ್ರೆ ಹೊಟ್ಟೆಲ್ಲ ಒಂದ್ ಕಡೆಗೆ ಬರ್ತದೆ, ಬತ್ತಿ ಕಾಳೆಲ್ಲ ಹೊಟ್ಟೆಗಿರೋದೆಲ್ಲ ಒಂದ್ ಕಡೆಗೆ ಇರ್ತದೆ. ಅದ ನೋಡು, ಅದ ಹೆಣ್ಮಕ್ಳು ಮಾಡಕ್ಕಾಗಲ್ಲ, ಯಾಕೆಂತ ಜೋರಾಗಿ ಎರ್ಚ್ಬೇಕಲ್ಲ. ತೂರೋದು ಅಂತ ಅಂದ್ರೆ ತುಂಬಿಕೊಳ್ಳೋದು, ಅಲ್ಲೇ ನಿಂತ್ಕೊಂಡು ತೂರ ಅಲ್ಲಾಡ್ಸೋದು. ಎರ್ಚದಂಗಲ್ಲ, ನೀನು ಈ ಕಡೆಗೆ ಹೋಗ್ಬಿಟ್ರೆ ಮಲಜಿಮ ಕಡೆಗೆ, ಈ ನಮ್ಮ ಮಡಿಕೇರಿ ಸೋಮರಪೇಟೆ ಸಕಲೇಶ್ಪುರ ಕಡೆಗೆ ಹೋದ್ರೆ ಈಗ ಅಲ್ಲಿ ಜಾಸ್ತಿ ಸರಿಯಾಗಿ ಗಾಳಿ ಬೀಸಕಲ್ಲ ಅಂತ ಟೈಮಲ್ಲಿ. ಅಂತ ಟೈಮಲ್ಲಿ ಈ ಗಂಡಸ್ರ ತೂರ್ ಬಿಡ್ತಾರೆ, ಕೊಂಗ ಅಂತ ಬತ್ತ ಇಷ್ಟುದ್ದ ಕೊಂಗಂತಕ್ಕ ತೂರ್ದ ಅಂತ ಅಂದ್ರೆ ಯಾವ ಡಸ್ಟ್ ಇರಕ್ಕಲ್ಲ ಎಂತದೂ ಇರಕ್ಕಲ್ಲ. ಅದು ಎಷ್ಟು ನೀಟಾಗಿ ಎರಚುತ್ತಾರೆ ಅಂತಂದ್ರೆ, ಆಮೇಲೆ ಕಣನು ಅಷ್ಟೇ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಈಗ ನೀ ಕಣಂಗೆ ಈಗ ಅದೇನು ಹಿಂದಿನ ಕಣಗಳಿದ್ವಲ್ಲ ಆ ಕಣಗಳೇ ಚಂದ, ಎಷ್ಟು ನೀಟಾಗಿ ಅದನ್ನ ಒಂದು ನೀಟಾಗೆಲ್ಲ ಸಾರಿಸಿ ಅದು ನೋಡ್ಬಿಟ್ರೆ ಮನೆ ಒಳಗಡೆ ಕೂಡ ನಾವು ಅಷ್ಟು ನೀಟಾಗಿ ಸಾರಿಸ್ಕೊಂಡಿರಕ್ಕಲ್ಲ. ಕಣದಲ್ಲಿ ಬೆಳಗ್ಗೆ ಬುತ್ತಿ ತಗೊಂಡೋದಾಗ ತಿನ್ನಕ್ಕೆ ಒಂದ್ ಖುಷಿ, ಮನೇಲಿ ಊಟ ಸೇರಲ್ಲ, ಅಲ್ಲಿ ಕುತ್ಕೊಂಡ್ರೆ ನೀನ್ ಎಷ್ಟು ಖಾಲಿ ಆಯ್ತವೆ ರೊಟ್ಟಿ ಅನ್ಬೇಕು. ಈಗ ನಾನು ಮಾತಾಡ್ತಾ ಮಾತಾಡ್ತಾ ಅದ್ನೇ ಈಗ ಒಂದ್ ಕೆಲಸ ಮಾಡೋಣ ಮೀನಕ್ಕ. ಈಗ ನೀನು ಒಸಿ ಈ ಕಡೆಗೆ ನಾನು ಹೇಳಿದಲ್ಲ, ಒಸಿ ಈ ಕಡೆಗೆ ಗಮನ ಹರಿಸು ಆಯ್ತಾ. ಹೆಂಗಿದ್ರುವೆ ನೀನು ಬರೀ ದನದ ಜೊತೆಗೆ ನೋಡು, ಈಗ ಕುರಿ ಸಾಕ್ಬೋದು ಅಂತಂತನಲ್ಲ, ಅಲ್ಲಿ ಎರಡ್ ಮೂರ್ ತರ ನೀನ್ ಸಾಕಾಣಿಕೆ ಮಾಡಬಹುದು. ಒಂದ ಅಟ್ಟಣಿಗೆ ಪದ್ಧತಿ ಅಂತ ಒಂದ್ ಬಂದೈತೆ ಆಯ್ತಾ. ನೀನೇನ್ ಕೊಟ್ಟಿಗೆ ಮಾಡ್ಕೊಂಡಿರ್ತೀಯ, ಅರ್ಧ ಅದಕ್ಕೆ ಚಾವಣಿ ಟೈಪ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ನೀನು ಈ ಕುರಿನ ಮೇಕೆನ ಸಾಕೋಬಹುದು, ಕೆಳಗಡೆಗೆ ಕೋಳಿ ಬಿಟ್ಕೋಬಹುದು ಆಯ್ತಾ. ತೀರ ಅನುಕೂಲ ಆಯ್ತು ಅಂತಂದ್ರೆ ನೀನ್ ಮೇಲ್ಗಡೆನು ಸಾಕೋಬಹುದು, ಕೆಳಗಡೆನು ಸಾಕ್ಬೋದು, ಮತ್ತೆ ಎರಡ್ರದ್ದು ಗೊಬ್ಬರ ಐತಲ್ಲವ. ನೀನ್ ದಿನ ಅದನ್ನ ತಗೊಂಡಾಗ ತಗೊಂಡಾಗಿ ಹೊಲದಲ್ಲಿ ಒಂದೊಂದ್ಕಡೆ ಗುಡ್ಡೆ ಮಾಡ್ಕೊಂಡು ಬಂದ್ಬಿಟ್ರೆ ಫಸಲು ಬರ್ತದೆ. ಫಸಲು ಅಂತೀಯಲ್ಲ, ಮತ್ತೆ ಹಸಿ ಡಿಮ್ಯಾಂಡ್ ಅಂತಕತ್ತೀಯ ಈ ಕೋಳಿ ಗೊಬ್ಬರಕ್ಕೆ ಮತ್ತೆ ಕುರಿ ಗೊಬ್ಬರಕ್ಕೆ. ಈ ಕಡೆ ಎಲ್ಲ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಯ್ತದೆ. ಅಣ್ಣಯ್ಯ

ಕಿಸಾನ್ ವಾಣಿ ಇದುವರೆಗೂ ಮೂಡಿ ಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಒಂದು ಮುತ್ತಿನ ಕಥೆ ಚಿತ್ರದ ಒಂದು ಗೀತೆಯನ್ನ. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ತಂದ ತಂದೆ ಕಡಲಾಳದಿಂದ ಅದೇ ಅಂದ ಎಲ್ಲಿ ಕಂಡೇ